समझदारी यू विन से की कतरण में हो सबकी भागीदारी किसी घर के अंदर बालक अपाहिज न हो गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े यू विन से टीकाकरण में हो सबकी भागीदारी एक क्लिक सुरक्षा की ओर आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें स्वास्थ्य एवं परिवार कल्याण मंत्रालय भारत सरकार द्वारा जनहित में जारी इदीक ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಶ್ರೀನಿವಾಸ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಶ್ರೀನಿವಾಸ್, ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್? ನಾವು ಈಗ 30 ವರ್ಷದಿಂದಲೂ ಮಾಡ್ತೀವಿ ಸರ್. 30 ವರ್ಷದಿಂದ ಕೃಷಿ ಮಾಡ್ತಾ ಇದ್ರ ಸರ್? ಮಾಡ್ತಿದ್ದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸ ಮಾಡಿಸ SLC ಆಯ್ತು. ಹೋಗಕ್ಕಾಗಲಿಲ್ಲ. ಮುಂದಕ್ಕೆ ಹೋಗಕ್ಕಾಗ ಸರ್, ನಮ್ ತಂದೆಯರಿಗೆ ವಯಸ್ಸಾಯ್ತು, ಕೃಷಿ ಬಗ್ಗೆ ನಮ್ಗೆ ಸ್ವಲ್ಪ ಮನವರಿಕೆ ಆಯ್ತು. ಹಂಗಾಗಿ ಕೃಷಿ ಬದುಕಿಗೆ ಬಂದ್ರೆ ಕೃಷಿ ಬದುಕಿಗೆ ಬಂದ್ವಿ. ನಮ್ ತಂದೆಯರು ಕೃಷಿ ಬಗ್ಗೆನೇ ಇದ್ರು ಸರ್. ಮೊದ್ಲೆಲ್ಲ ನಿಮ್ ತಂದೆ ಕೃಷಿ ಮಾಡ್ತಿದ್ರು. ನೀವು SLC ವರೆಗೆ ವಿದ್ಯಾಭ್ಯಾಸ ಮಾಡಿದ ನಂತರ ನಿಮ್ಗೂ ಸಣ್ಣ ಹುಡುಗದಂಗಿಟ್ಲಿ ಕೃಷಿ ಬದುಕ ಮೇಲೆ ಆಸಕ್ತಿ ಇದ್ರಿಂದ ಈ ಕೃಷಿ ಬದುಕಿಗೆ ಬಂದ್ರೆ. ಕೃಷಿ ಬದುಕಿಗೆ ಬಂದ್ವಿ ಸರ್. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ನಿಮ್ಗೆ? ಸರ್ ಲಾಭದಾಯಕ ಸರ್. ಲಾಭದಾಯಕ ಐತೆ. ಲಾಭದಾಯಕ. ನಾವು ಸಾಕಷ್ಟು ಜನ ರೈತನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಏನ್ ಸರ್ ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಟೈಮಿಗೆ ಸರಿ ಮಳೆ ಬರ್ತಾ ಇಲ್ಲ, ಹಂಗಾಗ್ಬಿಟ್ಟು ಕೃಷಿ ಬದುಕು ಏನಂತ ಲಾಭದಾಯಕ ಅಲ್ಲ ಅಂತಾರೆ. ಇಲ್ಲ ಸರ್, ಲಾಭದಾಯಕ ಅದರಲ್ಲಿ ನಾವು ಬಳಸ್ಕೊಂಬುದ್ರಲ್ಲಿ ಐತೆ ಸರ್. ನಾವು ಯಾವ ತರ ಕೃಷಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆಗುತ್ತೆ ಸರ್. ನಾವು ಸುಮ್ನೆ ಗಿಡ ಇಟ್ಟು ಅದಕ್ಕೆ ನೀರು ಗೊಬ್ಬರ ಕಳೆ ಏನು ಮಾಡ್ದಂಗೆ ಕೈ ಬಿಟ್ರೆ ಅದು ಹಂಗೆ ಹೋಗುತ್ತೆ. ಅದು ನಮ್ಮ ಮನವರಿಕೆಯಿಂದಾನೆ ಗಿಡ ಚೆನ್ನಾಗೆ ಬೆಳೆಸ್ಬೇಕು. ಕೊಟ್ಟಿಗೆ ಗೊಬ್ಬರನೇ ಹಾಕಬೇಕು, ರಾಸಾಯನಿಕ ಗೊಬ್ಬರ ಆದಷ್ಟು ಕಡಿಮೆ ಮಾಡ್ಬೇಕು. ಆಗ್ಲೇಬಾರದು ರಾಸಾಯನಿಕ ಗೊಬ್ಬರದಿಂದ ಏನು ಉಪಯೋಗ ಆಗಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ ಹಸಿ ಎಲೆ ಅದು ಬೇವು ಹೊಂಗೆ ಇದು ಹಸಿ ಸೊಪ್ಪು ಏನಾಯ್ತೋ ಅದನ್ನೆಲ್ಲ ಸ್ವಲ್ಪ ಸಣ್ಣ ಗುದ್ರಿಸಿ ಎಲ್ಲ ಹೊಲದಲ್ಲಿ ಹಾಕಿಬಿಟ್ರೆ ಅದೇ ಸಾವಯವ ಗೊಬ್ಬರ ಆಗುತ್ತೆ ಸರ್. ಈಗ ನಾ ಸುಮ್ನೆ ಅಲ್ಲಿ ಇಲ್ಲಿ ಟೌನ್ಗೆ ಹೋಗಿ ಗೊಬ್ಬರ ತರೋದ್ಕಿನ್ನ ಹಸಿ ಸೊಪ್ಪೆಲ್ಲ ಸಣ್ಣ ಕತ್ತರಿಸಿ ನಮ್ಮ ಹೊಲದಲ್ಲಿ ಬದಿನಲ್ಲೇ ಬೆಳೆಸ್ಕೋಬಹುದು. ನಾವು ಹೊಂಗೆ ಗಿಡ ಬೇವಿನ ಗಿಡ ಇಂಥವೆಲ್ಲ ಬೆಳೆಸಿಬಿಟ್ಟು ಸೆಣಬು ಸೆಲ್ಬಹುದು. ಈ ಕೃಷಿ ಇಲಾಖೆಗೆ ಸಣಬೇವಿನ ಬೀಜ ಕೊಡ್ತಾರೆ, ಅದನ್ನ ತಂದು ಅಡಿಕೆ ಗಿಡದಲ್ಲಿ ಚೆಲ್ಲಿ ಒಂದು 4-5 ಅಡಿ ಆದ್ಮೇಲೆ ಹೂವಿಗೆ ಬಂದಾಗ ರೋಟ್ ರೋಟ್ ಓಡಿಸ್ಬೋದು. ಅದೇ ಎಷ್ಟು ಗೊಬ್ಬರ ಆಗುತ್ತೆ. ಮತ್ತೆ ನಮ್ಮ ಹೊಲದಲ್ಲಿ ಇರ್ತವೆ ಗಿಡ, ಅವನ್ನೆಲ್ಲ ಕಡ್ದಾಕ್ಬೋದು. ಕೊಟ್ಟಿಗೆ ಗೊಬ್ಬರ ಅದನ್ನ ಬಿಟ್ಟು ರಾಸಾಯನಿಕ ಗೊಬ್ಬರ ಯಾವ್ದೇ ಕಾರಣಕ್ಕೂ ಬಳಸಬಾರದು. ಅಂದ್ರೆ ನಾವ್ ಹೆಚ್ಚು ಸಾವಯವ ಕೃಷಿ ಗೊತ್ತು ಕೊಡ್ಬೇಕು ಅಂತೀರ, ಜಾಸ್ತಿ ಖರ್ಚು ಮಾಡಬಾರ್ದು ಗೊಬ್ಬರಗಳಿಗೆ ಔಷಧಿಗಳಿಗೆಲ್ಲ ಅಂತೀರ? ಹ್ಞೂ ಸರ್. ಅದು ಇದು ಮೆಡಿಸಿನ್ ತರೋದು ಅದು ಹೊಡಿಯೋದು ಇದು ಹೊಡಿಯೋದು ಏನು ಸರ್? ಈಗ ಒಂದು ತೊಟ್ಟಿ ಮಾಡಿಸಿದೀವಿ ನಾವು 20 ಅಡಿ ಉದ್ದ 4 ಅಡಿ ಅರುವ, ಅದರಲ್ಲಿ ಏನ್ ಮಾಡ್ತೀವಿ ಎಲ್ಲ ಹಸಿ ಸೊಪ್ಪು ಹಾಕ್ತಿವಿ, ಬೇವು ಹೊಂಗೆ ಸ್ವಲ್ಪ ಕರಿಬೇವು ಲೋಳಿಸಾರ ನಾಟಿ ಹಸಿನ ಗಂಜಲ ಸಗಣಿ ಅದನ್ನೆಲ್ಲ ಹಾಕಿಬಿಟ್ಟು 25 ದಿವಸ ಅದರಲ್ಲಿ ಕಳೆ ಬಿಟ್ಬಿಡ್ತೀವಿ, ನೀರ್ ಬಿಡ್ತೀವಿ. ಫಸ್ಟ್ ಅದಕ್ಕೆ ಮಿಸ್ ಹಾಕ್ಬೇಕು, ಡ್ರಿಪ್ ಮುಖಾಂತರ ಬಿಡ್ತೀವಲ್ಲ, ಒಂದು ಸಗಣಿ ಹಾಕ್ತಿವಲ್ಲ ಹೋಗಿ ಡ್ರಿಪ್ ಅದು ಮೈಕ್ರೋ ಟ್ಯೂಬ್ ನಲ್ಲಿ ಅಲ್ಲೆಲ್ಲ ಕಟ್ಕೊಳ್ಳುತ್ತೆ. ಹಂಗಾಗಿ ಮಿಸ್ ಹಾಕಿಬಿಟ್ಟು ನಾವು ಡ್ರಿಪ್ ಮುಖಾಂತರ ಬಿಡಂಗ್ ಮಾಡಿದೀನಿ ಸರ್. ಒಳ್ಳೆ ಪದ್ಧತಿ ಮಾಡಿಕೊಂಡಿದ್ರೆ ಈ ತರ ಮಾಡ್ಬೇಕಂತ ಯಾರು ತಿಳಿಸ್ಕೊಟ್ರ ನಿಮಗೆ ಸರ್? ಅದು ಒಬ್ರು ಲೋಕೇಶ್ ಸರ್ ಇದ್ರು, ಅವರು ಈ ತರನ ಮಾಡ್ರಿ ತರ ಬಂತ ಹೇಳಿ ಬಂದು ತೊಟ್ಟಿ ಕಟ್ಸಿಕೊಟ್ರು. ಸುಮಾರು ನಮ್ಮೂರಲ್ಲಿ 15-20 ತೊಟ್ಟಿ ಕಟ್ಸಿದ್ರು, ಇನ್ನೂ ಮಾಡಿದ್ರು. ಹಂಗಾಗಿ ನಾವು ಈ ತರ ಮಾಡಿ ಅಂತ ಹೇಳಿ ಸರ್. ಈಗ ಅಲ್ಲೇ ನಮ್ಗೆ 7-8 ವರ್ಷಗೂ ಇದ್ ಮಾಡಿದ್ವಿ, ನಾವು 7-8 ವರ್ಷಗೂ ಇದೇ ತರನೇ ಮಾಡ್ತಾ ಇದೀವಿ. ಆ ತೊಟ್ಟಿಗೆಲ್ಲ ಹಸಿ ಸೊಪ್ಪು ಹಾಕೋದು, 25 ದಿವಸ ಕಳೆ ಬಿಡೋದು, ಆ ನೀರ ಡ್ರಿಪ್ ಮುಖಾಂತರ ಅಡಿಕೆ ಹಿಡಿದು ಬಿಡಕ್ ಬಿಡ್ತೀವಿ. ಅದು ಆ ನೀರ್ ಬಿಟ್ಟಾಗ ಏನಾಗುತ್ತಂದ್ರೆ ಬಿಳೆ ನೊರೆ ಬರುತ್ತೆ, ಕೈಯಲ್ಲೂ ಮುಟ್ಕೋಬಾರದು. ಯಾಕಂದ್ರೆ ಅದ್ರಲ್ಲಿ ಎಲ್ಲಾ ಸೊಪ್ಪಿನ ತರನು ಹಾಕಿರ್ತೀವಿ, ಸ್ವಲ್ಪ ಕತ್ತಳೆನೂ ಹಾಕಿರ್ತೀವಿ, ಲೋಳಿ ಸಾರ ನಾಟಿ ಹಸಿನ ಗಂಜಲು ಬೇವಿನ ಸೊಪ್ಪು ಜಾಸ್ತಿ ಹಾಕೋದು ಉತ್ತಮ. ಯಾಕಂದ್ರೆ ಯಾವುದೇ ಕೀಟಾಣುಗಳು ಏನು ಇರಲ್ಲ. ಹಂಗಾಗಿ 25 ದಿವಸ ಕಳೆ ಬಿಟ್ಟ ಮೇಲೆ ಡ್ರಿಪ್ ಮುಖಾಂತರ ವಾಲಿ ಬಿಟ್ಟುಬಿಟ್ರೆ ಎಲ್ಲ ಗಿಡಕ್ಕೂ ಹೋಗುತ್ತೆ. ಈಗ ನಾವೊಂದು ತುಂಬಿ ಬಕೆಟ್ನ ಕೊಯ್ಬೇಕು ಅಂದ್ರೆ ಮತ್ತೆ ಆಳಿಟ್ಕೋಬೇಕಾಗತ್ತೆ. ಅದಕ್ಕೆ ಕೂಲಿ ಯಾರನ್ನ ಇಟ್ಕೊಂಬತ್ತಿನ ನಾನು ಡ್ರಿಪ್ ಮುಖಾಂತರ ಪಿಟ್ ಮಾಡ್ಕೊಂಬಿಟ್ರೆ ನಮ್ಗೆ ಯಾವ ಬೇಕಾರ ಬಿಟ್ಕೋಬಹುದು ಸರ್. ಹಂಗಾಗಿ ಯಾವ್ದೇ ಕಾರಣಕ್ಕೂ ಕೂಲರ್ ಇಟ್ಕೊಂಬಾರ್ದು ಹಾಗೆ ಹೀಗೆ ಅನ್ನೋದು ಇದೇ ಇಲ್ಲ ಸರ್. ದುಡ್ಡು ಕಡಿಮೆ, 300 ಗಿಡ ಅಡಿಕೆ ಇಡೋದವ್ ಸರ್, ಅದರಲ್ಲಿ ಡ್ರಿಪ್ ಮುಖಾಂತರ ಬಿಡ್ತೀನ, ಅದ್ರಲ್ಲಿ ಏನು ನಮ್ದೇನು 100 ರೂಪಾಯಿ ಖರ್ಚಾಗಲ್ಲ ಸರ್. ಏನ್ ಮೋಟ್ರು ಸ್ಟಾರ್ಟ್ ಏನ್ ಸ್ವಲ್ಪ ಕೆಟ್ಟ ಒಂಚೂರು ರಿಪೇರಿ ಅಷ್ಟು ಬಿಟ್ರೆ ಯಾರನ್ನ ಕೂಲರ್ ಇಟ್ಕೊಂಬಲ್ಲ. ಯಾವ್ದೇ ರಾಸಾಯನಿಕ ಗೊಬ್ಬರ ಬಳಸಲ್ಲ. ನಮ್ಮ ಮನೆಯವರು ನಾವು ಇಬ್ರೊಳ ಸೊಪ್ಪೆಲ್ಲ ಕಡಿಯೋದು ಹಾಕೋದು ಎಲ್ಲ ಇದ್ ಮಾಡೋದು ಹತ್ರ ಇದೆ ಗಿಡ. ಹಂಗೆ ಆಗ್ಬಿಟ್ಟು ಒಂದು ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ಬರೀ 300 ಗಿಡ ಇದೆ, 300 ಗಿಡ ಒಳಗೆ ಇದಾವ ಸರ್. ಒಳ್ಳೆ ಫಲವತ್ತತೆ ಕೊಡೋದ್ ಸರ್. ಒಟ್ಟು ಎಷ್ಟು ಎಕರೆ ಜಮೀನು ಇದೆ ನಿಮ್ದು ಸರ್? ನಮ್ದು ಒಟ್ಟು ನನ್ನ ಹೆಸರಿಗೆ ನಮ್ದು 4.5 ಎಕರೆ ಬರುತ್ತೆ ಸರ್. 4.5 ಎಕರೆಯಲ್ಲಿ ಈಗ ಬರೀ 26 ಕುಂಟೆಯಲ್ಲಿ ಅಡಿಕೆ ಗಿಡ ಇದಾವೆ. 26 ಕುಂಟೆಗೆ ಅಡಿಕೆ ಗಿಡ ಹಾಕಿದ್ರೆ 26 ಕುಂಟೆಯಲ್ಲಿ 300 ಗಿಡ ಇದಾವ ಸರ್. ಅದು ಸ್ವಲ್ಪ ದಾಯ ಕಡಿಮೆ ಮಾಡಿದ್ರು ನಮ್ ತಂದೆಯವರು, ಆಗ ಅಷ್ಟು ಅನುಭವ ಇರ್ಲಿಲ್ಲ ಸರ್. ದಾಯ ಕಡಿಮೆ ಮಾಡಿ ಇದ್ ಮಾಡ್ಬಿಟ್ವಿ. ಬಿಸಿಲು ತಗಲಲ್ಲ, ಅದಕ್ಕೆ ತಕ್ಕಂತೆ ನಾವು ಫಲವತ್ತತೆ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಮತ್ತೆ ಮಣ್ಣು ಒಡ್ಸ್ಬೇಕು, ಇದು ಬಯೋಡೆಸ್ಟಿಕ್ ಇದೆಲ್ಲ ಬಿಡ್ತೀವಿ ರಸಾಯನ. ಅದರಿಂದ ಯಾವ್ದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಬಳಸೋದೇ ಇಲ್ಲ ನಾವು, ಬರೀ ಸಾವಯವನೆ. ಆ ತೊಟ್ಟಿಗಿರುತ್ತಲ್ಲ ಅದನ್ನ ಈ ರಾಗಿ, ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್ ಇದೆಲ್ಲ ಬೆಳಿತೀವಲ್ಲ, ಅದರಲ್ಲಿ ಒಂದ್ 2 ಬಕೆಟ್ ತಗೊಂಬಿಟ್ಟು ಒಂದ್ 20 ಲೀಟರ್ನಷ್ಟು ಔಷಧಿ ಸ್ಪೇರ್ ಪಂಪ್ ಹಾಕೊಂಬಿಟ್ಟು ಸೋಸಿಬಿಟ್ಟು ಅದನ್ನೇ ಸ್ಪೇ ಮಾಡಿಬಿಟ್ರೆ ಸ್ಪೇರ್, ಅದರಲ್ಲಿ ಹುಳ ಏನಿದ್ರು ಸಾಯ್ತೇವೆ ಸರ್. ಅದನ್ ಬಿಟ್ಟು ನಾವು ಕೆಮಿಕಲ್ಸ್ ತಂದು ಹೊಡೆಯೋದು ಅದು ಇದು ಏನಿಲ್ಲ ಸರ್, ಅದರಲ್ಲೇ ಹೋಗಿ ಹುಳ ಸತ್ತೋಗ್ಬಿಡ್ತಾವೆ. ರಾಗಿ ಹಾಕಿದೀವಿ, ಮತ್ತೆ ಮೂಲಂಗಿ, ತರಕಾರಿನ ಬೆಳೀತ, ತರಕಾರಿ ಎಲ್ಲ ಸೊಪ್ಪು, ಪಲ್ಕ, ಮೆಂತ್ಯ, ಕೊತ್ತಂಬರಿ, ಕ್ಯಾರೆಟ್, ಇದು ಎಲ್ಲಾನು ಬೆಳೀತೀವಿ ಸರ್ ತರಕಾರಿ. ಸಾಕಷ್ಟು ಈಗ ಅಡಿಕೆ, ತೆಂಗು, ಬಾಳೆ, ಸಪೋಟ, ದಾಳಿಂಬೆ, ಮೋಸಂಬಿ ಅಂತ ಬೆಳೀತಾರೆ ರೈತರು. ಈ ತರ ಎಲ್ಲ ಒಂದ್ ಸ್ವಲ್ಪ ಅಡಿಕೆ, ರಾಗಿ, ತರಕಾರಿ, ಈ ತರ ಎಲ್ಲ ಸಮಗ್ರ ಕೃಷಿ ಅಳವಡಿಸ್ಕೋಬೇಕಂತ ಯಾಕೆ ಆಸಕ್ತಿ ಬಂತು ನಿಮ್ಗೆ ಸರ್? ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡು ಇದ್ ಮಾಡಿದ್ರೆ ಎಲ್ಲದಲ್ಲೂ ಲಾಭದಾಯಕ ಆಗುತ್ತೆ. ನಾವ್ ಒಂದೇ ಬಳಸ್ಕೊಂಡ್ ಮಾಡಿದ್ರೆ ಏನತ್ತೆ, ಅದರಲ್ಲಿ ಸ್ವಲ್ಪ ಲಾಸ್ ಆಗಬಹುದು, ಇಲ್ಲ ಲಾಭ ಗಳಿಸಬಹುದು. ಅದರಲ್ಲಿ ಒಂದ್ 7-8 ತರದ ಬೆಳೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಅದರಲ್ಲಿ ಎಲ್ಲದರಲ್ಲೂ ನಮ್ಗೆ ಅನುಕೂಲ ಆಗುತ್ತೆ ಸರ್. ಈಗ 300 ಅಡಿಕೆ ಗಿಡದ ಅಂದ್ರೆಲ್ಲ ಹಾಲು ಫಸಲು ಬರ್ತಾ ಇದೆಯಾ? ಹ್ಞೂ ಸರ್, ಹಾಲು ಈಗ 15 ವರ್ಷ ಸರ್. 15 ವರ್ಷ ನಮ್ ತಂದೆಯವರು ಕೊಟ್ಟಿಗೆ ಗೊಬ್ಬರ ಹಾಕಾರ ಯಾವಾಗ್ಲೂ, ನಾವು ಅದೇ ತರ ಅವ್ರನ್ನು ನೋಡಿಬಿಟ್ಟು ಕೊಟ್ಟಿಗೆ ಗೊಬ್ಬರ, ಈ ವಂಗೆ ಗಿಡದ ಅಡಿಯಲ್ಲಿ ಎಲೆ ಉದುರಿರುತ್ತೆ ಅದನ್ನ ತಂದು ಹಾಕೋದು, ಕೊನೆಯೆಲ್ಲ ಕಡ್ದು ಅದಕ್ಕೆ ಹಾಕೋದು, ಬೇವಿನ ಸೊಪ್ಪು ಎಲ್ಲ ಹಸಿಯೋದೆ. ಯಾವ್ದು ನಾವು ರಾಸಾಯನಿಕ ಗೊಬ್ಬರ ಬಳಸೋದೇ ಇಲ್ಲ. ಸುಮ್ನೆ ಈಗ ಹೋಗೋದು 1,000 ಕೊಟ್ಟು DAP ತಂದು ಚೆಲ್ಲೋದು, ಈ ಯೂರಿಯಾ ತಂದು ಚೆಲ್ಲೋದು, ಅದೆಲ್ಲ ಸುಮ್ನೆ ಯಾಕೆ ಸರ್? ನಾವು ನಮ್ ಕೈಗಿರುತ್ತೆ, ನಾವೇ ಮಾಡ್ಕೋಬಹುದು. ಈ ಕೀಟ ರೋಗಗಳು ಬಾಧೆ ಕಂಡು ಬಂದಾಗ ಹೆಂಗ್ ಮಾಡ್ತಾರೆ ಈ ಸಾವಯವದಲ್ಲಿ ಸರ್? ಇದು ತೊಟ್ಟೆಲ್ಲಿ ಇರುತ್ತಲ್ಲ ತೊಟ್ಟೆ ಬಯೋಡೆಸ್ಟಿಕ್, ಅದನ್ನೇ ತಗೊಂಬಿಡ್ತೀವಿ, ಒಂದ್ 20 ಲೀಟರ್ ಅಷ್ಟು ತಗೊಂಡ್ಬಿಟ್ಟು ಸೋಸಿಬಿಟ್ಟು ಅದನ್ನೇ ಸ್ಪ್ರೇ ಮಾಡಿಬಿಡ್ತೀವಿ ಆ ಗಿಡಗಳಿಗೆ, ಅದು ರೋಗ ಆರಿಬಿಡುತ್ತೆ ಸರ್. ಯಾಕಂದ್ರೆ ಅದರಲ್ಲಿ ಎಲ್ಲಾ ಕೆಮಿಕಲ್ಸ್ ಹಾಕಿರ್ತೀವಿ, ಎಲ್ಲಾ ತರ ಸೊಪ್ಪುನು ಬಿದ್ದಿರುತ್ತೆ. ಸಿಂಗಂಜಲ, ಸ್ವಲ್ಪ ಕತ್ತಾಳಿ, ಲೋಳಿ ಸರ, ಬೇವಿನ ಸೊಪ್ಪು, ವಂಗೆ ಸೊಪ್ಪು, ಹಸಿದು ಏನಿರುತ್ತೆ ಎಕ್ಕೆದು, ಹಸಿದು ಏನಿರುತ್ತೆ ಅದನ್ನೆಲ್ಲ ಹಾಕಿಬಿಡ್ಬೋದು ಸರ್. ಸ್ವಲ್ಪ ಕಾಂಗ್ರೆಸ್ ಹಾಕಬಹುದು, ಎಲ್ಲಾ ತರ ಸೊಪ್ಪು ಹಾಕಿಬಿಟ್ರೆ ಚೆನ್ನಾಗಿ ಕಳೆದ್ಬಿಟ್ಟು ಕಳೆದ್ಬಿಟ್ಟು 25 ದಿನಕ್ಕೆ ಕರೆಕ್ಟ್ ಆಗಿ ಕ್ಯೂರ್ ಆಗಿಬಿಡುತ್ತೆ ಸರ್. ಅದು ಆಮೇಲೆ ನಾವು ಡ್ರಿಪ್ ಮುಖಾಂತರ ಬಿಟ್ಟು ಬಿಡ್ತೀವಿ, ವಾಲ್ ಓಪನ್ ಮಾಡಿಬಿಟ್ರೆ ಕರೆಂಟ್ ಇಲ್ದಾಗ ಬುಡ್ಕೋ ಬಿಡಬಹುದು, ಸಿಂಪರಣೆ ಮಾಡ್ಕೊಂಬಂದ್ರೆ ನಾವು ತಗೋಬೇಕು ಸರ್. ಒಂದ್ 20 ಲೀಟರ್ ತಗೊಂಬಿಟ್ಟು ಕ್ಯಾನ್ 20 ಲೀಟರ್ ಇಳಿತೈತಿ, ಒಂದ್ 20 ಲೀಟರ್ ತಗೊಂಡು ಸೋಸ್ಕೋಬೇಕು, ಅದನ್ನ ಸೋಸ್ಕೊಂಬಿಟ್ಟು ಡ್ರಮ್ಗೆ ಹಾಕೊಂಡು ಸ್ಪ್ರೇ ಮಾಡ್ಕೊಂಬರ್ಬಹುದು. ಈಗ ಈ ಅಡಿಕೆ ಎಲ್ಲ ಸುಲಿಸಿ ಬೇಯಿಸಿ ನೀವೇ ಮಾರಾಟ ಮಾಡ್ತಾರ? ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಆತರ ಸರ್? ಕೇಣಿ ಕಾಂಟ್ರಾಕ್ಟ್ ಕೊಡ್ತೀವಿ ಸರ್ ನಾವು ಕೊಯ್ದು ಇದ್ ಮಾಡಕ್ಕೆ. ಯಾಕಂದ್ರೆ ಮನೆಯಲ್ಲಿ ನಾವು 2 ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಹಂಗಾಗಿ ನಾವು ನಮ್ಮ ಮನೆಯವರೇನೆ ಇರ್ತೀವಲ್ಲ, ನಿರ್ವಹಣೆ ಮಾಡಕ್ಕಲ್ಲ. ತರಕಾರಿ ಹಾಕೊಂಡಿರ್ತೀವಲ್ಲ, ತರಕಾರಿ ಎಲ್ಲ ಕೀಳೋದು ಇದ್ ಮಾಡೋದು, ಮಾರ್ಕೆಟ್ ತಾಣೆ ಕೊಡೋದೇ ಸಾಕಾಗುತ್ತೆ ಸರ್ ನಮ್ಗೆ. ಯಾಕಂದ್ರೆ ಎಮ್ಮೆ ಇದಾವೆ, 2 ಮೇಕೆ ಇದಾವೆ, ಅವನ್ನೆಲ್ಲ ಇದ್ ಮಾಡಕ್ಕೆ ಆಗುತ್ತೆ. ಅದಕ್ಕೆ ನಮ್ಗೆ ಸುಲ್ದು ಇದ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಸರ್. ಸುಲ್ದ್ ಮಾಡಿದ್ರು ಲಾಭ ಐತೆ, ಆದ್ರೂ ನಮ್ಮ ಮನೆ ಜನಸಂಖ್ಯೆ ಕಡಿಮೆ ಅಲ್ಲ ಸರ್. ಹಂಗಾಗಿ ಕೇಣಿ ಕೊಡ್ತೀನಿ ಸರ್, ಹೇಳ್ತೇನೆ. ಬರೇ 300 ಗಿಡ 2.5 ಲಕ್ಷ ಕೊಡ್ತೀನಿ ಸರ್ ವರ್ಷ ವರ್ಷ. ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಲಾಭದಾಯಕ ಸರ್. ಮತ್ತೆ ಅಡಿಕೆ ಜೊತೆಗೆ ತರಕಾರಿ ಬೆಳಿತೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಈ ತರಕಾರಿ ಬೆಳೆ ಬೆಳೀತಾ ಇದ್ರ ಸರ್? ತರಕಾರಿ ಈಗ ಅದನ್ನು 8-10 ವರ್ಷಕ್ಕಿಲ್ಗು ಸ್ವಲ್ಪ ಸ್ವಲ್ಪ ಬೆಳೀತಲೇ ಇದೆ ಸರ್. ಅಡಿಕೆ ಇದ್ರೂ ಇನ್ನೊಂದ್ ಸ್ವಲ್ಪ ಖಾಲಿ ಜಮೀನ್ ಇದೆ, ಖಾಲಿ ಜಮೀನಲ್ಲೇ ತರಕಾರಿ ಬೆಳಿತೀವಿ. ಅಡಿಕೆ ಗಿಡದಲ್ಲೂ ಬೆಳಿಬಹುದು, ಆದ್ರೆ ಅದು ಅಷ್ಟು ಉತ್ಕೃಷ್ಟ ಬರಲ್ಲ ಸರ್. ಯಾಕಂದ್ರೆ ಬೇರ್ ಕಾಲು ಇರುತ್ತೆ, ಅಡಿಕೆ ಗಿಡ ದೊಡ್ಡವು, ನೆರಳಿರುತ್ತೆ ನೆರಳಿರುತ್ತೆ. ಹಂಗಾಗಿ ಸ್ವಲ್ಪ ಖಾಲಿ ಜಮೀನ್ ಇದೆ, ಒಂದ್ 20 ಕ್ವಿಂಟಲ್ ಅಷ್ಟು ಅದರಲ್ಲೇ ಬೆಳ್ಕೊಂತೀವಿ ತರಕಾರಿ ಎಲ್ಲಾನ. ಯಾಕೆ ತರಕಾರಿ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ತರಕಾರಿ ಈಗ ನಾವು ಬೆಳ್ಕೊಂಡ್ರೆ ನಮ್ಮ ಮನೆಗೂ ಉಪಯೋಗ ಮಾಡ್ಕೋಬಹುದು, ಉಳಿದುದ್ದ ಮಾರ್ಕೆಟ್ಗೂ ಕಳಿಸಬಹುದು. ಪ್ರತಿ ದಿವಸ ದುಡ್ಡು ಬರುತ್ತೆ. ಪ್ರತಿ ದಿವಸ ದುಡ್ಡು ಬರುತ್ತೆ, ಮನೆ ಖರ್ಚಿಗೆ ಆಗುತ್ತೆ, ಒಬ್ಬನ ಕೇಳಂಗಿರಲ್ಲ. ಹಂಗಾಗಿ ನಾವು ತರಕಾರಿ ಬೆಳ್ಕೋಬಹುದು. ಒಂದ್ ಚೀಲ 2 ಚೀಲ ಮೂಲಂಗಿ ತಗೊಂಡೋದ್ವಿ ಅಂದ್ರೆ ಅದು 400-500 ರೂಪಾಯಿ ಮಾರ್ಕೆಟ್ಗೆ ಕೊಟ್ರು ಅದು ಕಡಿಮೆನೆ ಅಂದ್ಬಿಡ್ರಿ. ಹೌದು, ನಾವು ಕುತ್ಕೊಂಡು ಮಾರಿದ್ರು ಒಳ್ಳೆ ಲಾಭದಾಯಕ ಆಗುತ್ತೆ. ಆದ್ರೆ ಕುತ್ಕೊಂಡು ಮಾರಕ್ಕೆ ನಮ್ಮನೆ ಜನಸಂಖ್ಯೆ ಕಡಿಮೆ, ಇಬ್ಬಳಿದೀವಲ್ಲ, ಹಂಗಾಗಿ ಮಾರ್ಕೆಟ್ಗೆ ಚೀಲ್ಗಟ್ಲೆ ಕೊಟ್ಬಾರ್ದು ಸರ್. ಕೊಟ್ಬರ್ತಾರೆ, ಖರ್ಚಿಗೆ ಸಾಕಾಗುತ್ತೆ, ಮನೆಗೆ ಎಲ್ಲ ಬೇಕಾದಷ್ಟು ಸಾಮಾನ್ ತರಬಹುದು, ಮಕ್ಕಳ ಫೀಸ್. ಒಂದ್ ಸರ್ ಅಲ್ಲ, ಇನ್ನು ಇಂತಕ್ ಹಾಕ್ಬಹುದು. ದಿವಸ ಈಗ ದಿವಸ 1,000 ರೂಪಾಯಿ ದುಡ್ಡು ಬಂದ್ರೆ ದಿನ 1,000 ರೂಪಾಯಿ ಖರ್ಚು ಮಾಡಕ್ ಆಗಲ್ಲ. ಹೌದು, ಏನು ಸ್ವಲ್ಪ ಮನೆಗೇನು ತರಬಹುದು, ಉಳಿಕೆದ್ದ ಉಳಿಸಬಹುದು, ಅದು ಲಾಭದಾಯಕ ಸರ್. ಅಲ್ಲಿ ನಮ್ದಲ್ಲಿ ರೈತರಲ್ಲಿ ಐತೆ ಅದು, ಉಳಿತಾಯ ಮಾಡ್ಕೊಂಬಾರ್ದು. ದಿವಸ ನೀನ್ 3,000-5,000 ಬೇಕಾದ್ರೆ ಖರ್ಚು ಮಾಡಬಹುದು. ಆದ್ರೆ ನಾವು ಸ್ವಲ್ಪ ಇಡ್ತವಾಗೆ ಮುಂದೆ ಒಂದಿನ ಬೇಕಾಗತ್ತೆ, ಹೊಲಕ್ಕೆ ಮಣ್ಣು ಹೊಡಿಸಬಹುದು, ಗೊಬ್ಬರ ಹೊಡಿಸಬಹುದು, ಮಕ್ಕಳಿಗೆ ಓದಕ್ಕೂ ಏನಾದ್ರೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಉಳಿಸ್ಕೋಬಹುದು ಸರ್. ಏನೇನು ತರಕಾರಿ ಸೊಪ್ಪೆಲ್ಲ ಬೆಳೀತಾ ಇದ್ರ ಸರ್? ತರಕಾರಿ ಮೂಲಂಗಿ, ಕ್ಯಾರೆಟ್, ಬೀಟ್ರೋಟ್, ಬೆಂಡೆ, ಟೊಮೆಟೊ ಹಣ್ಣು, ಟೊಮೆಟೊ, ಬದನೆ, ಇದನ್ನೆಲ್ಲ ಹಾಕ್ತೀವಿ ಸರ್. ಎಲ್ಲ ಎಷ್ಟೆಷ್ಟು ಕುಂಟೆ ಹಾಕಂತೀರ ಸರ್? ಎಲ್ಲ ಒಂದು 10-10 ಕ್ವಿಂಟೆ ಹಾಕ್ತೇವೆ ಸರ್. ಸೊಪ್ಪನ್ನು ಬೆಳಿತೀರ? ಸೊಪ್ಪು, ಏನೇನು ಸೊಪ್ಪು? ಪಾಲಕ, ಮೆಂತೆ, ಕಿರುಕ್ಸಾಲೆ, ಸಕ್ಕೋಂಚ, ಇದನ್ನೆಲ್ಲ ಒಂದು 7-8 ತರ ಸೊಪ್ಪೆಲ್ಲ ಬೆಳೀತು ಸರ್. ಈ ತರಕಾರಿ ಬೆಳೀಲಿಕ್ಕೆ ಸಾಕಷ್ಟು ಜನ ರೈತರು ಎದುರ್ತಾರೆ, ಸಿಕ್ಕಾಬಟ್ಟೆ ರೋಗಗಳು ಬರ್ತಾವಪ್ಪ, ಇದನ್ನ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವೆಲ್ಲ ಹೆಂಗ್ ಬೆಳೀತಾ ಇದ್ರ ಸರ್? ಏನು ರೋಗ ಏನಿರಲ್ಲ ಸರ್. ರೋಗ ಅಂದ್ರೆ ಅದೇ ಈಗ ಸೊಪ್ಪಿನ ಬೀಜ ಚೆಲ್ಲಿ ಒಂದು ಆದ್ಮೇಲೆ ಒಂದು 3-4 ಇಂಚ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ತಂದು ವೀರ್ಯ ಉಗ್ಗಿ ಬಿಡ್ತೀವಿ. ರಾಸಾಯನಿಕ ಗೊಬ್ಬರ ಯಾವಾಗ ಚೆಲ್ತೀವೋ ಅದರದ್ದಲ್ಲೇ ರೋಗ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ನೆಲಕ್ಕೆ. ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ಅದರಿಂದ ಯಾವುದು ಸೊಪ್ಪು ಬೀಳಲ್ಲ ಸರ್, ರೋಗ ಕಂಡು ಬರಲ್ಲ. ರೋಗ ಕಂಡು ಬಂದ್ರೆ ಈ ಬಯೋಡೆಸ್ಟಿಕ್ ನಲ್ಲಿ ಇರುತ್ತಲ್ಲ ಅದನ್ನೇ ಸ್ಪ್ರೇ ಮಾಡ್ಕೋಬಹುದು ನಾವು. ಹಂಗಾಗಿ ತರಕಾರಿಯಲ್ಲಿ ಚೆನ್ನಾಗಿ ಲಾಭ ಬರ್ತಾ ಇದೆಯಾ? ಹ್ಞೂ ಸರ್, ಲಾಭ ಬರ್ತೈತೆ ಸರ್. ಇವೆಲ್ಲ ಸಸಿಗಳು, ತರಕಾರಿ ಸಸಿಗಳು ಎಲ್ಲಿಂದ ತಗೊಂಡ್ಬರ್ತೀರ ಸರ್? ತರಕಾರಿ ಬೀಜ ನಾವು ಅಂಗಡಿಯಲ್ಲಿ ತರ್ತೀವಿ. ಸ್ವಲ್ಪ ಈ ಬದನೆ ಗಿಡ, ಒಳ್ಳೆ ಬದನೆ ಗಿಡ ಅಂದ್ರೆ ಕಾಯಿ ಇದ್ರೆ ಅದನ್ನು ಸ್ವಲ್ಪ ಕೊಯ್ದು ಬೀಜ ಒಣಗಿಸಿದ್ ಮಾಡ್ತೀವಿ. ಈ ಟೊಮಾಟೊ, ಬೆಂಡೆ, ಬದನೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಾವು ಬೀಜ ಮಾಡ್ಕೊಳ್ತೀವಿ, ಸ್ವಲ್ಪ ಕ್ರಾಸ್ ಬೀಜನ ತರ್ತೇವೆ ಸರ್. ಈ ಕೆಲವರೆಲ್ಲ ರೈತರು ಈ ನರ್ಸರಿಯಿಂದ ತಗೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲ ಸರ್, ನರ್ಸರಿಯಿಂದಲೂ ನಾವು ಕಡಿಮೆ ಆದಷ್ಟು ನಾವು ಸ್ವಲ್ಪ ಬೀಜೋತ್ಪಾದನೆ ಮಾಡ್ಕೊಂಡು ಬೀಜ ಉತ್ಪಾದನೆ ಮಾಡ್ಕೊಂಡು ನೀವೇ ಬೆಳ್ಕೊಂತೀರ? ನಾವೇ ಬೆಳ್ಕೊಂತೀವಿ ಸರ್. ಈಗ ನರ್ಸರಿಯಿಂದ ತರ್ಬೇಕಂದ್ರೆ ಖರ್ಚು ಜಾಸ್ತಿ, ಮೇಲಾಗಿ ನಾವೇ ಒಳ್ಳೆ ಬೀಜ ತಗೊಂಡು ಅದರಲ್ಲಿ ಬೀಜೋತ್ಪಾದನೆ ಮಾಡ್ಕೊಂಡ್ರೆ ಅವು ಚೆನ್ನಾಗಿ ಇಳುವರಿ ಬರ್ತಾವೆ. 1 ರೂಪಾಯಿ ಒಂದು ಸಸಿ ಹೇಳ್ತಾರ ಅವರು, ಅದರಲ್ಲಿ ಸ್ವಲ್ಪ ಹೋಗ ವೆಷ್ಟ ಇರೋ ವೆಷ್ಟ ನಾವೇ ನಮ್ ಜಮೀನಲ್ಲೇನೆ ಸ್ವಲ್ಪ ಬೀಜ ಒಯ್ಕೊಂಬಿಟ್ಟು ಉತ್ಪಾದನೆ ಮಾಡ್ಕೊಂಬಿಟ್ರೆ ಅವನ್ನೇ ಕಿತ್ತು ಅಲ್ಲೇ ಹಾಕಬಹುದು. ಈಗ ಅಲ್ಲಿಂದ ತರ ಹೋಯ್ತಿಗೆ ಅಲ್ಲಿ ಬೇರೆ ಇದಾಗಿರ್ತಾವೆ, ಅಲ್ಲೇ ಕಿತ್ತು ಅಲ್ಲೇ ಸುಚ್ಚಿಬಿಟ್ರೆ ಬೇಗ ಹತ್ತಿಗಳ್ತ ಸರ್ ಗಿಡ. ಈ ತರಕಾರಿ ಎಲ್ಲ ನಾಟಿ ಮಾಡಿ ಎಷ್ಟು ದಿನದಲ್ಲಿ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೆ ಸರ್? ತರಕಾರಿ ಅಂದ್ರೆ ಮೂಲಂಗಿ ಒಂದು 20-30 ದಿನದೊಳಗೆ ಕೀಳಿಸ್ಕೊಂಬೋದು ಸರ್. ಬೆಂಡೆ ಅದು ಹೈಬ್ರಿಡ್ ನಾವು ಹಾಕಿದ್ರೆ ಅದು ಒಂದು 1-1.5 ತಿಂಗಳಿಗೆ ಬಂದ್ ಬರುತ್ತೆ ಸರ್. ಬದನೆ ಗಿಡ ಅದೊಂದು 1.5-2 ತಿಂಗಳು ಬೇಕ ಸರ್. ಇದು ಬೀಟ್ರೋಟ್ ಅದು ಒಂದು 2 ತಿಂಗಳು ಬೇಕು ಸರ್. ಅದು ಸ್ವಲ್ಪ 2-2.5 ತಗೊಂಬತ್ತೆ, 3 ತಿಂಗಳೊಳಗೆ ಎಲ್ಲ ಖಾಲಿ ಮಾಡಬಹುದು ಸರ್. ಈಗ ಯಾವ ತರ ಮಾಡ್ತೀರ? ಈ ಬ್ಯಾಚ್ ಮುಗಿಯೋಷ್ಟು ಇನ್ನೊಂದು ಬ್ಯಾಚ್ ಬರಂಗೆ ಕಂಟಿನ್ಯೂಸ್ ಬೆಳೀತಾ ಇರ್ತಾರೆ, ಹೆಂಗ್ ಮಾಡ್ತೀರ? ಇಲ್ಲ ಸರ್, ಈ ಒಂದು ಬ್ಯಾಚ್ ಬರಂಗೆ ಒಂದು ಬ್ಯಾಚ್ ಇದು ಮಾಡ್ತೀವಿ. ಯಾಕಂದ್ರೆ ನೆಲ ಸ್ವಲ್ಪ ಒಣಗಬೇಕು, ಹಸಿ ನೆಲಕ್ಕೆ ಹಾಕಿದ್ರೆ ಬೆಳೆ ಬರಲ್ಲ. ಸ್ವಲ್ಪ ನೆಲ ಮಾಗಿ ಮಾಡ್ಕೊಂಡು ಕೈ ಬಿಟ್ಕೊಂಡು ಅದಾದ್ಮೇಲೆ ಇನ್ನೊಂದ್ಕೆ ನಾವು ಮಾಡ್ಕೋಬೇಕು. ಸುಮ್ಮನೆ ಮೇಲೆ ಮೇಲೆ ಫಸ್ಲಿಟ್ಟು ಬರಲ್ಲ ಸರ್, ಅದು ಕೂಳೆನೂ ಬದಲಿಸ್ಬೇಕು. ಒಂದೇ ತರ ನಾವು ಹಾಕಿದ್ಗೆ ಹಾಕಿದ್ರೆ ಬರಲ್ಲ ಸರ್. ವರ್ಷ ಪೂರ್ತಿ ಬೆಳಿತಿರ್ತಾರ ಏನೋ ಒಂದ್ 3 ತಿಂಗಳು ಬೆಳೆಯೋದು 6 ತಿಂಗಳು ಬೆಳೆಯೋದು ಈ ತರ ಮಾಡ್ತೀರ? ಇಲ್ಲ ಸರ್, ವರ್ಷ ಪೂರ್ತಿ ಸ್ವಲ್ಪ ಸ್ವಲ್ಪ ಬೇರೆ ಕಡೆ ಬೆಳ್ಕೊಂತೀವಿ ಸರ್. ಇವಾಗ ಬೇಸಿಗೆ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ತೀವಿ ಸರ್. ಅಡಿಕೆ ಇಡಕ್ ನೀರ್ ಬೇಕು ಅಂತಾನೆ, ನೀರನ್ನು ಇದಾವೆ ಸಾಕಷ್ಟು. ಆದ್ರೂ ತೆಂಗಿನ ಗಿಡಕ್ ಬೇಕು, ಅಡಿಕೆ ಗಿಡಕ್ ಬೇಕಲ್ಲ, ಸ್ವಲ್ಪ ಈ ಟೈಮ್ ನಲ್ಲಿ ತರಕಾರಿ ಕಡಿಮೆ ಮಾಡಿದ್ರು. ತರಕಾರಿ ಕಡಿಮೆ ಮಾಡ್ತೀರ? ನಿಮ್ಗೆ ನೀರು ಅಂತಂದ್ರೆ ಎಲ್ಲ ಎಷ್ಟು ಬೋರ್ ಇದಾವೆ ನಿಮ್ಗೆ ತರಕಾರಿ ಬೆಳಿಲಿಕ್ಕು, ಅಡಿಕೆ ತೆಂಗು ಇವಕ್ಕೆಲ್ಲ ನೀರ್ ಸಾಕಾಗುತ್ತ? ಓ, ನೀರ್ ಸಾಕಾವ ಸರ್, ಆಗ್ತವೆ. ಎರಡು ಬೋರ್ ಇದೆ ಸರ್, ಎರಡು ಬೋರ್ ನಿಂದಲೂ ಆಗ್ತ ಸರ್. ಡ್ರಿಪ್ ಮಾಡಿದೀವಿ ಹನಿ ನೀರಾವರಿ ಎಲ್ಲ, ಹಂಗಾಗಿ ಡ್ರಿಪ್ ಮುಖಾಂತರ ಎಲ್ಲ ಹೋಗ್ತಾವೆ. ಇದು ಸೊಪ್ಪಿಗೆ ನಾವು ಮಡಿ ಮಾಡಿ ಆದ್ರೂ ಇಟ್ಕೋಬಹುದು, ಇಲ್ಲ ಹಂಗೆ ಡ್ರಿಪ್ ಮುಖಾಂತರ ಆದ್ರೂ ಮಾಡಬಹುದು ಸರ್. ನಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈ ತರಕಾರಿ ಬೆಳೆ ಅಂತ ರೈತರಿಗೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಡ್ರಿಪ್ ಅವೆಲ್ಲ ರಿಯಾಯಿತಿ ದರದಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತಿದ್ನೆಲ್ಲ ಅನುಕೂಲ ಪಡ್ಕೊಂಡಿದ್ರಾ? ಹ್ಞೂ ಸರ್, ಪಡ್ಕೊಂಡಿದ್ದೀವಿ, ಕೊಡ್ತಾರೆ. ಈಗ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅವರು, ನಾವು ತಗೊಂಡ ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರು ಕೇಳಿದ್ದ ಕೊಡ್ತಾರೆ ಸರ್. ಎಂದೋ ಇಲ್ಲ ಅಂದಲ್ಲ ಅವ್ರು ವಾಪಸ್ ಕಳಿಸಿಲ್ಲ. ಸಿಂಕ್ಲೇರು, ಪೈಪು, ಒಂದು ಕೃಷಿ ಹೊಂಡ ಆಗ್ಲಿ, ಬದು ನಿರ್ಮಾಣ ಆಗ್ಲಿ, ಎಲ್ಲಾದ ಕೊಡ್ತ ಸರ್. ಎಲ್ಲ ಅನುಕೂಲ ಪಡ್ಕೊಂಡಿದ್ದೀವಿ ಸರ್, ಪಡ್ಕೊಂಡಿದ್ದೀವಿ. ಈಗ ಸಾಕಷ್ಟು ಜನ ರೈತರು ಈ ತರ ಎಲ್ಲ ಅನುಕೂಲಗಳಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ, ಅವರು ಸರಿಯಾಗಿ ಪಡ್ಕೊಳ್ಳೋದಿಲ್ಲ, ಅವಕಾಶಗಳು ಸದುಪಯೋಗ ಪಡಿಸ್ಕೊಳಲ್ಲ. ಇದನ್ನೆಲ್ಲ ಪಡ್ಕೊಂಡ್ರೆ ನಮ್ಗೆ ಕೃಷಿ ಬದುಕಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ? ಹ್ಞೂ ಸರ್, ಅವರು ಹೋಗಿ ಕೇಳ್ಬೇಕು, ಹೋಗಿ ಕೃಷಿ ಇಲಾಖೆ ಕೇಳಿರಿ, ತೋಟಗಾರಿಕೆ ಆಗಲಿ ಎಲ್ಲಿ ಆಗಲಿ, ಸರ್ ನಮ್ಗೆ ಈ ಥರ ಹಿಂಗೆ ಬೇಕು ಸರ್ ಅಂತ ಅಂದರೆ, ಆಯ್ತಪ್ಪ ತಗ ನಿನ್ನ ಡಾಕ್ಯುಮೆಂಟ್ಸ್ ಇದೆಯಾ, ಪಾಣಿ ಇದೆಯಾ, FID, ಆಧಾರು ಅದೆಲ್ಲ ತಂದುಕೊಡು, ಫೋಟೋ ತಂದುಕೊಡು ಅಂತೆಲ್ಲ ಅವ್ರು ಕೇಳಿದ್ ಕೊಟ್ರೆ, ಆಯ್ತಪ್ಪ ಇಷ್ಟು ದಿನ ಬಿಟ್ಕೊಂಬ, ಇಲ್ಲ ರೆಡಿ ಇದ್ದಾವೆ, ತಗೊಂಡೋಗು ಅಂತಲ್ಲಾದ್ರು ಹೇಳಿ ಸರ್. ಯಾವುದೇ ಕಾರಣಕ್ಕೂ ಅವ್ರು ವಾಪಸ್ ಕಳಿಸಲ್ಲ, ಟೈಮಿಂಗ್ಸ್ ಆದರೂ ಇಟ್ಟು ಇಷ್ಟು ದಿನ ಬಿಟ್ಟಪ್ಪ ಅಂತಾರೆ, ಕೊಡ್ತಾರೆ ಸರ್ ಅವ್ರು. ಈಗ ಈ ತರಕಾರಿ ಎಲ್ಲ ಪ್ರತಿ ದಿವಸ ಬೆಳಿತಿರಲ್ಲ, ಬಿಡಿಸ್ಲಿಕ್ಕೆಲ್ಲ ಕೂಲರ್ ಸಿಗ್ತಾರ, ನೀವೇ ಮನೆಯ ಎಲ್ಲ ಬಿಡಿಸಿ ಮಾರಾಟ ಮಾಡ್ತೀರ? ಸರ್, ಅದೇ ಜಾಸ್ತಿ ಹಾಕ್ಯಂಡ್ರೆ ಕೂಲರ್ ಕರ್ಕೊಂತೀವಿ, ನಾವು ಕಡಿಮೆ ಹಾಕ್ಯಂಡ್ರೆ ಅಂದ್ರೆ ನಾವೇ ನಮ್ಮ ಮನೆಯವರು ನಾವಿಬ್ರೆ ಮೇಂಟೈನ್ ಮಾಡ್ತ ಸರ್. ಸುಮ್ನೆ ಕೂಲರ್ ಗಿನ್ನೇನು ಅಂತ ಹೇಳಬಾರ್ದು, ನಾವೇ ಇದು ಮಾಡ್ಕೊಂತ ಸರ್. ಪ್ರತಿ ದಿವಸ ಎಷ್ಟೆಷ್ಟು ತರಕಾರಿ ಸಿಗುತ್ತೆ ನಿಮ್ಗೆ ಮಾರಾಟ ಮಾಡ್ಲಿಕ್ಕೆ? ಸರ್, ಪ್ರತಿ ದಿವಸ ಒಂದು ಮೂಲಂಗಿ, ಒಂದು 5 ಪ್ಯಾಕೆಟ್ ಮೂಲಂಗಿ ಸಿಗ್ತವೆ, ಬೀಟ್ರೂಟ್ ಅದೊಂದು 1 ಕ್ವಿಂಟಾಲು, ಮತ್ತೆ ಕ್ಯಾರೆಟು, ಮತ್ತೆ ಅದ್ರ ಜೊತೆಗೆ ಸೊಪ್ಪು, ಮೆಂತ್ಯ, ಪಲ್ಕ, ಕಿರುಕ್ಸಾಲೆ, ಇಷ್ಟೊಂದು ಇದನ್ನೆಲ್ಲ ಇದು ಮಾಡಿ ಸರ್. ಮೂಲಂಗಿ ಒಂದು ಪ್ಯಾಕೆಟ್ ಅಂತಂದ್ರೆ ಎಷ್ಟು ಕೆಜಿ ತುಂಬಿರ್ತೀರ? ಸರ್, ಪ್ಯಾಕೆಟ್ ಅಂದ್ರೆ ಒಂದು 35-40 ಕೆಜಿ ಬರುತ್ತೆ ಸರ್. 30-40 ಕೆಜಿ ತುಂಬಿರ್ತಾರ? ಎಷ್ಟು ಎಷ್ಟು ತಾಣ್ತಾರೆ ಸರ್? ಅದು ಒಂದು ರೇಟ್ ಇದ್ರೆ ಒಂದು 500-600 ತಾಳ್ತಾಳ ಸರ್. ಅಂದ್ರೆ ಒಂದ್ 15 ರೂಪಾಯಿ ಕೆಜಿ? ಹಾ, ಒಂದ್ 15 ರೂಪಾಯಿ ಕೆಜಿ ಹಂಗೆ ತಾಳ್ ಸರ್. ಇದು ಮಾರ್ಕೆಟ್ ಇದೆ, ಮಾರ್ಕೆಟ್ ನಲ್ಲಿ ತಗೊಂಡ್ರೆ ಅವರು 20 ರೂಪಾಯಿ ಹೋಲ್ಸೇಲ್ ತಗೊಳ್ತಾರೆ. ಈಗ ನಾವೇನ್ ಮಾಡ್ತೀವಿ, ಚೀಲ್ಗಟ್ಲೆ ತಗೊಂಡೋಗ್ಬಿಟ್ಟು ಕೊಟ್ಟು ಬರ್ತೀವಿ, 2 ಪ್ಯಾಕೆಟ್ ಬೈಕ್ ನಲ್ಲಿ ಇಟ್ಕೊಂಡೋದ್ರೆ ಆರಾಮಾಗಿ ಕೊಟ್ಟು ಬರಬಹುದು ಸರ್. ಅಂದ್ರೆ ನೀವೇ ಕುಂತ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಪಡ್ಕೋಬಹುದಲ್ಲ? ಕುಂದ್ ಹ್ಞೂ ಸರ್, ಹೆಚ್ಚು ಲಾಭ ಪಡ್ಕೋಬಹುದು. ಆದ್ರಲ್ಲಿ ಅದೇ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಮಾರ್ಕೆಟಿಗೆ ಕೊಟ್ಟು ಬಂದ್ಬಿಡ ಸರ್. ಈಗ ಒಂದ್ 2 ಎಮ್ಮೆ ಇದಾವೆ, ಅವನ್ ನೋಡ್ಕೋಬಹುದು, ಹೊಲದ ಕಡೆ ಎಲ್ಲ ನೀರ್ ನೋಡ್ಕೋಬೇಕು, ಹಂಗಾಗಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ನಾವು ಬಳಸ್ಕೊಂಡು ಮಾಡ್ತೀವಿ ಸರ್. ಈಗ ನಿಮ್ಮೂರಲ್ಲೇ ಮಾರಾಟ ಮಾಡಬಹುದು, ಇಲ್ಲ ನಿಮ್ಮ ಮನೆ ಹತ್ರನೇ ಇಟ್ಕೊಂಡ್ಬಿಟ್ರೆ ಊರಲ್ಲೆಲ್ಲ ಶ್ರೀನಿವಾಸ ಅವ್ರು ತರಕಾರಿ ಬೆಳಿತಾರಪ್ಪ, ಇಲ್ಲಿ ಕಾಯಮ್ಗೆ ಸಿಗುತ್ತೆ ಅಂತ ತಗೊಂಡೋಗ್ಬಿಡ್ತಾರೆ, ಅಲ್ಲಿ ಹೆಚ್ಚು ಲಾಭ ಬರುತ್ತಲ್ಲ, ಹಂಗೆ ಹಾಕ್ಮಾಡ್ಬಾರ್ದು? ಇಲ್ಲ ಸರ್, ಆ ತರ ನಮ್ಮೂರಲ್ಲಿ ಕಡಿಮೆ, ಒಂದು 40 ಮಂದಿ ಮನೆ ಇದಾವ ಸರ್. ಅಲ್ಲಿ ಎಲ್ಲರೂ ಸ್ವಲ್ಪ ನೀರಾವರಿ ಮಾಡಿದ್ದಾರೆ, ಅವರು ಮನೆ ಬಳಕೆಗೆ ಅವರು ಹಾಕೊಂಡಿರ್ತಾರೆ. ಆದ್ರೆ ನಾವು ಅಲ್ಲಿಟ್ಕೊಂಡ್ರೆ ಸಣ್ಣ ಗ್ರಾಮ ಅಲ್ಲ, ಸಣ್ಣ ಗ್ರಾಮ ಹೊರಕೊಟ್ಟಾಲ್ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ಗೆ ಹಿರಿಯೂರ್ ಹತ್ರ ಆಗುತ್ತೆ ಸರ್, ಅಲ್ಲಿಗೆ ತಗೊಂಡೆ ಕೊಟ್ಟು ಬರ್ತೀವಿ ಸರ್. ಕೊಟ್ಟು ಬರ್ತೀರ? ಈಗ ಈ ತರ ಒಂದು 10-15 ರೂಪಾಯಿ ರೇಟ್ ಸಿಕ್ಕರೆ ನಿಮ್ಗೆ ಸಾಕಾಗುತ್ತೆ ಅಂತೀರ? ಒಂದು 15-20 ರೂಪಾಯಿ ಸಿಕ್ಕರು ಆಗುತ್ತೆ ಸರ್, ಏನು ಲಾಸ್ ಅಲ್ಲ. ಈಗ 5 ರೂಪಾಯಿ 3 ರೂಪಾಯಿ ಈ ತರ ಹಿಂಗ ಆಗ್ಬಿಟ್ರೆ ಲಾಸ್ ಆಗುತ್ತೆ. ಮತ್ತೆ ಸೊಪ್ಪೆಲ್ಲ ಸಿವುಡ್ ಕಟ್ಟಿ ಮಾರಾಟ ಮಾಡ್ತೀರಾ? ಸೊಪ್ಪೆಲ್ಲ ಸಿವುಡ್ ಕಟ್ಟಿ ಮಾರಾಟ ಮಾಡುತ್ತೆ ಸರ್. ಹೆಂಗ್ ತಂತಾರೆ ಸಿವುಡು? ಸರ್, ಸಿವುಡು ಈಗ ನಮ್ ತನ 4 ರೂಪಾಯಿ ತಗೊಳ್ಳಿ, ಅವರು 5 ರೂಪಾಯಿ ಮಾರ್ಕೊಳ್ತಾರೆ. ಎಲ್ಲ ರೇಟ್ ಇದ್ರೆ 5 ರೂಪಾಯಿ, ಒಂದೊಂದ್ಸಲ 10 ರೂಪಾಯಿ ಸಿವುಡ್ ಆಗುತ್ತೆ, ಒಂದ್ಸಲ 15 ರೂಪಾಯಿ ಹಂಗೆ. ಈಗ ಸೊಪ್ಪು ಎಲ್ಲೂ ಬೆಳೆಯಲ್ಲ ಇನ್ನು ಇಪ್ಪಟ್ಟು ಬೇಸಿಗೆ. ಈಗ ಸೊಪ್ಪಿಗೆ ಬೆಲೆ ಇರುತ್ತೆ ಸರ್. ಇಂಥ ಸಮಯದಲ್ಲಿ ನೀವು ಬೆಳಿತೀರಾ? ಹ್ಞೂ, ಬೆಳಿತೀವಿ ಸರ್. ಬೇಸಿಗೆಯಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ, ಇಳುವರಿ ಬರಲ್ಲ ಅಂತಾರೆ ಸರ್. ಅದೇ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ಬಿಟ್ಟು ಸ್ವಲ್ಪ ಆದಷ್ಟು ಒಂಚೂರು ನೆರಳಾಗೇನೆ ಇದು ಮಾಡ್ಕೋಬೇಕು ಸರ್. ನೆರಳಲ್ಲಿ ಜಾಸ್ತಿ ಬೈಲಾಗೆ ಬಿಸಿಲಾಗೆ ಹಾಕ್ಬಾರ್ದು. ಬಿಸಿಲಿಗೆ ಇದೇನಾಗುತ್ತೆ ಅಂದ್ರೆ ಎಲೆನೆ ಸುಟ್ಟೋಗ್ಬಿಡುತ್ತೆ ಸರ್, ಆ ತರ ಆಗುತ್ತೆ. ಸ್ವಲ್ಪ ನೆರಳು ಇರೋ ಜಾಕ್ ಹಾಕೊಂಡ್ಬಿಟ್ರೆ ಅದರಲ್ಲೇ ನಾವು ಲಾಭ ಮಾಡ್ಕೋಬಹುದು ಸರ್. ಪ್ರತಿ ದಿವಸ ಎಷ್ಟೆಷ್ಟು ಸಿವುಡು ಸೊಪ್ಪು ತಗೊಂಡೋಗ್ತಾರೆ ಮಾರ್ಕೆಟ್ಗೆ ಸರ್? ಪ್ರತಿ ದಿವಸ ಒಂದು 200 ಸಿವುಡು, 300, 500 ಸಿವುಡು ಹಿಂಗೆಲ್ಲ ತಗೊಂಡೋಗ್ ಸರ್ ಮೆಂತೆ ಪಲ್ಕ ಎರಡೂ ಬೆರಕೇನೆ ತಗೊಂಡೋಗ್ತಿವಿ ಮತ್ತೆ ಕಿರುಕ್ಸಾಲೆ ಅದು ತಗೊಂಡೋಗಿ ಮಾರ್ಕೆಟ್ ಕೊಟ್ಟು ಬರ್ತೀವಿ. ಈಗ ಸೊಪ್ಪು ತರಕಾರಿ ಎಲ್ಲ ಬೆಳಿಗ್ಗೆ ಒತ್ತುಂಟೆನೆ ಬೆಳಿಗ್ಗೆ ತಗೊಂಡೋದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ನೀವೆಲ್ಲ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಅದನ್ನೆಲ್ಲ ಕಿತ್ತು ಸೀಡ್ ಕಟ್ಟಿ ಪ್ಯಾಕೆಟ್ ಮಾಡಿ ತಗೊಂಡೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಎದ್ದು ಎಲ್ಲ ಕೆಲಸ ಜಮೀನ್ಗೆ ಹೋಗಿರ್ತೀರ ಸರ್? ಸಾಯಂಕಾಲನೇ ಕಿತ್ತಿಟ್ಟಿರ್ತೇವೆ ಸೊಪ್ಪ, ಸಾಯಂಕಾಲ ಒಂದು 6 ಗಂಟೆ ಒಳಗೆಲ್ಲ ರೆಡಿ ಮಾಡಿರ್ತೀವಿ. ಬಾಡೋದಿಲ್ಲ ಬೆಳಗ್ಗೆ? ಇಲ್ಲ ಸರ್ ಬಾಡೋದಿಲ್ಲ. ಬೆಳಗಿನ ಜಾವ ಅಲ್ಲೇ ಒಂದು 4 ಗಂಟೆಗೆ ಎದ್ದು ಅದನ್ನ ಮಾರ್ಕೆಟ್ಗೆ ತಗೊಂಡೋಗ್ಬಿಟ್ಟು ಅದನ್ನ ಮಾರಾಟ ಮಾಡ್ಕೊಂಡು ಆಲೇ ಒಂದು 7 ಗಂಟೆ 8 ಗಂಟೆ ಒಳಗೆ ಮನೆ ಸೇರಿರ್ತೀವಿ ಸರ್. ಅದೇ ಸಾಯಂಕಾಲನೇ ಕಿತ್ತಿಟ್ಬಿಟ್ರೆ ನಾಳೆ ಬೆಳಗ್ಗೆ ಮಾರ್ನಿಂಗ್ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಇಲ್ಲ ಬೇರೆ ಯಾರು ಬೇಕು ಅಂದ್ರೆ ಹೇಳಿದ್ರೆ ಬೇಕಾದ್ರೆ ನಾವು ತಾಂಡೆ ಕೊಟ್ಟು ಬರ್ಬಹುದು. ಹೇಳ್ತಾರೆ ಅಂಗಡಿಯವರು ಈಗ ಫ್ರೆಶ್ ಇದೆ ಚೆನ್ನಾಗಿದೆ ತಂದು ಕೊಡಪ್ಪ ಈಗ ಸ್ಟೇಟ್ ಕೊಡ್ತೀವಿ ಅಂತಾರೆ, ಅವ್ರು ಹೇಳಿದ್ರೆ ತಾಂಡೆ ಕೊಟ್ಟು ಬರ್ಬೋದು ಸರ್. ಪ್ರತಿ ದಿವಸ ಒಂದೇ ಅಂಗಡಿ ಕೊಡ್ತಾರ ನಿಮಗೆ ಎಲ್ಲಿ ರೇಟ್ ಜಾಸ್ತಿ ಕೊಡ್ತಾರ ಅಲ್ಲಿ ಕೊಡ್ತಾರ ಸರ್? ರೇಟ್ ಎಲ್ಲಿ ಜಾಸ್ತಿ ಕೊಡ್ತಾರ ಅಲ್ಲಿ ಕೊಡ್ತೀವಿ ಸರ್. ಏನ್ ಒಂದೇ ಅಂಗಡಿ ಕೊಡ್ಬೇಕು ಅಂತ ಏನಿರಲ್ಲ ಸರ್, ನಾವೇನ್ ಮುಂಚೆ ಇಸ್ಕೊಂಡಿರಲ್ಲ ಅವ್ರ ಹತ್ರ. ಎಲ್ಲಿ ಯಾರು ಜಾಸ್ತಿ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಅಂತಾರ ಅಲ್ಲಿಗೆ ಹೋಗಿ ಕೊಡ್ತೀವಿ ಸರ್ ನಾವು. ಈ ತರಕಾರಿ ಸೊಪ್ಪು ಎಲ್ಲ ಬೆಳೆದ್ರೆ ಅಲ್ಲೇ ಕೆಲವರೆಲ್ಲ ವ್ಯಾಪಾರಸ್ಥರು ನಮ್ಮ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರೆ ಅಂತಾರೆ, ಆತರ ಏನು ವ್ಯಾಪಾರಸ್ಥರು ಬರೋದಿಲ್ಲ ನಿಮ್ಮ ತೋಟಕ್ಕೆ? ಆತರ ಏನು ಬರಲ್ಲ ಸರ್. ಬರಲ್ಲ ನಾವೇ ಕಿತ್ಕೊಂಡೋಗಿ ಮಾರಾಟ, ನಾವೇ ಕಿತ್ಕೊಂಡೋಗಿ ಮಾರಬೇಕು. ಅವ್ರು ಬಂದ್ರೆ ಆಗ ಹಾಗೆ ಹೀಗೆ ನಾವು ಅಲ್ಲಿಂದ ಬಂದು ಇಲ್ಲಿಂದ ಬಂದು ಪೆಟ್ರೋಲ್ ಡೀಸೆಲ್ ಅಂತ ಹೇಳಿ ಇದ್ ಮಾಡುದು ಸರ್, ನಾವೇ ತಗೊಂಡೋಗಿ ಮಾರಾಟ ಮಾಡಿ ಬರ್ತೀವಿ ಸರ್. ಈಗ ನಿಮ್ಗೆ ಹಿರಿಯೂರು ಹತ್ರ ಆಗತ್ತಾ ಮಾರಾಟ ಮಾಡ್ಲಿಕ್ಕೆ? ಹಿರಿಯೂರ್ ಹತ್ರ ಸರ್. ಹಿರಿಯೂರಲ್ಲಿ ಮಾತ್ರ ಮಾರಾಟ ಮಾಡೋದು? ಹಿರಿಯೂರ್ ಮಾತ್ರ. ದುರ್ಗ ಬೆಂಗಳೂರು ಈ ಕಡೆ ಕಳಿಸೋದಿಲ್ಲ? ಇಲ್ಲ ಸರ್, ಬಹಳ ದೂರ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ, ಬರೀ ಹೋಗೋದು ಬರೋದೇನೆ ಇದಾಗ್ಬಿಡುತ್ತೆ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೆಳಿತಿರಲ್ಲ, ತೀರಾ 2 ಎಕರೆ 3 ಎಕರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಿಗೆ ಕಳಿಸ್ಲಿಕ್ಕೆ ಕಳಿಸಬಹುದು? ಕಳಿಸಬಹುದು, ನಮ್ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಬೆಳ್ಕೊಂಡು ಇದ್ ಮಾಡ್ಕೊಳ್ಳಿ ಸರ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕಂತ ಉದ್ದೇಶ ಇಟ್ಕೊಂಡಿದ್ರೆ ಸರ್? ಮುಂದೆ ಅದೇ ಜಾಸ್ತಿ ತರಕಾರಿನೇ, ಈಗ ಅಡಿಕೆ ಗಿಡ ಇದಾವೆ ಅದರಲ್ಲೇನು ಅಡಿಕೆ ಗಿಡ ಇದಾವೆ ಅಂದ್ರೆ ಗರಿ ಉದಿರ್ತಾವೆ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಕಿಗೆ ಸುಡಲ್ಲ, ಗರಿನ ಎಲ್ಲ ಮಡ್ಚಿಂಗ್ ಅದರಲ್ಲೇ ಬಿಟ್ಬಿಡ್ತೀವಿ. ನೀರು ಬಿದ್ದ ತಕ್ಷಣ ಅದೆಲ್ಲ ಕಳತು, ಅದ್ ಕೆಳಗೆ ಎರೆಹುಳ ಉತ್ಪತ್ತಿ ಆಗ್ತಾವೆ. ಹೌದು, ಎರೆಹುಳ. ಈಗ ಒಬ್ರೇ ಮಾಡ್ತಾರೆ ಗರಿ, ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ತಗೊಂಡೋಗಿ ಬದಿಗೆ ಹಾಕಿಬಿಟ್ಟು ಸುಟ್ಟು ಬಿಡ್ತಾರೆ, ಹಂಗೆ ಸುಡೋದು ತಪ್ಪು. ಹೊಲದಲ್ಲೇನ ಎಷ್ಟೋಷ್ಟು ಗೊಬ್ಬರ ಆಗ ಸಾವಯವ ಗೊಬ್ಬರ ನಾವು ಯಾವುದೇ ಕಾರಣಕ್ಕೂ ಸುಡಲ್ಲ ಎಂದೂ. ಆ ಕಟ್ಟೆ ತುಂಬುತ್ತೆ ಸರ್, ಕಟ್ಟೆ ತುಂಬಿಟ್ರೆ ಒಂದ್ ಗರಿ ಎಲ್ಲ ಕೊಳತು ಬಿಟ್ಟು ಎಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ಅದು. ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಮಾಡಬೇಕು, ಹೈನುಗಾರಿಕೆ ಮಾಡೋದಾಗ್ಲಿ, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಉಪಕಸಬುಗಳು ಅಳವಡಿಸಿಕೊಂಡ್ರೆ ರೈತರು ಪ್ರಗತಿ ಕಾಣ್ಲಿಕ್ಕೆ ಸಾಧ್ಯ ಅಂತ ನೀವೇನಾದ್ರೂ ಉಪಕಸಬುಗಳು ಅಳವಡಿಸಿಕೊಂಡಿದ್ದೀರಾ ಸರ್? ಕುರಿಮರಿ ಇದಾವೆ, ಒಂದ್ 4-5 ಕುರಿಮರಿನು ಸಾಕ್ತಿವಿ, ಒಂದೆರಡು ಮೇಕೆ ಇದಾವೆ, ಎಮ್ಮೆ, ಹಸು. ಯಾಕಂದ್ರೆ ದನಗಳು ಇರ್ಲೇಬೇಕು, ಯಾಕಂದ್ರೆ ಅಡಿಕೆ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು ಸ್ವಲ್ಪ. ಹೌದು, ನಾವು ಬೇರೆ ಕಡೆಯಿಂದ ಕೊಂಡ್ಕೋಬೇಕಂದ್ರೆ ಸಾಕಷ್ಟು ಸರ್, ಬೇರೆ ಕಡೆಯಿಂದ ಕೊಂಡ್ಕೋಬೇಕು ಅಂದ್ರೆ ಅದನ್ನ ತರೋದು ಅದೆಲ್ಲ ಚಾರ್ಜ್ ಬೀಳುತ್ತೆ. ನಾವೇ ದನ ಕಟ್ಕೊಂಡು ಮೇವ್ ಹಾಕೊಂಡು ಇದ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಒಳ್ಳೇದು, ಬೇರೆ ಕಡೆ ಕೊಂಡ್ಕೊಂಡ್ ಬೇಕಾಗಲ್ಲ ಸರ್. ಈ ಕೃಷಿ ಮಾಡ್ಕೊಂಡು ಈ ದನ ಕರುಗಳು ಕುರಿ ಮೇಕೆ ಇವನ್ನೆಲ್ಲ ಕಾಪಾಡ್ಲಿಕ್ಕೆ ಸಮಯ ಸಿಗುತ್ತ ನಿಮ್ಗೆ? ಹ್ಞೂ ಸರ್ ಸಿಗುತ್ತೆ, ಅಲ್ಲಿ ಜಮೀನಲ್ಲಿ ಇರೋದ್ರಿಂದ. ಜಮೀನಲ್ಲಿ ಇರ್ತೀವಿ, ಯಾವ ಕುರಿ ಮರಿ ಯಾವ ಬಿಟ್ರೆ ಹಿಂಗ್ ಮೇಯ್ತಾವ್ ಸರ್. ಮತ್ತೆ ಮನೆಯಲ್ಲಿ ತಗೊಂಡೋಗಿ ಅಲ್ಲಿ ಶೆಡ್ ಇದೆ, ಶೆಡ್ ನಲ್ಲಿ ಕಟ್ಟಾಗಿ ಸ್ವಲ್ಪ ಕಡಲೆ ಒಟ್ಟು ಅದ ಹಾಕಿ ಸಾಯಂಕಾಲ ಸ್ವಲ್ಪ ಮೆಕ್ಕೆಜೋಳ ಅದಿಟ್ರೆ ಅವು ಮೇಯ್ತಾವ್ ಸರ್. ನಾವು ಬದುಕು ಮಾಡ್ಕೊಂತಲ್ಲ ಮೇಯಿಸ್ಕೋಬಹುದು, ಏನ್ ಅವನ್ನ ಒಂದೇ ಮೇಯಿಸ್ಬೇಕು ಅಂತ ಏನಿಲ್ಲ. ಎಮ್ಮೆ ಸ್ವಲ್ಪ ಹೊತ್ತು ಕಟ್ಟಾಗಿ ಬಂದ್ರು ಮೇಯ್ತಾವೆ, ಮನೆ ಹತ್ರ ತಂದು ಅದಕ್ಕೆ ಮೇವ್ ಹಾಕ್ತಿವಿ. ಈಗ ಹಾಲು ಕರೀತಾವೆ, ಯಾ ಮನೆಯಾಗ ಎಲ್ಲರೂ ಊಟ ಮಾಡ್ತೀವಿ, ಹಾಲು ಮೊಸರು ಎಲ್ಲ ಆಗುತ್ತೆ ಸರ್. ಕೊಂಡ್ಕೊಂಬತ್ತೊಪ್ಪತ್ತೆ ಈಗ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ 1/2 ಲೀಟರ್ ಹಾಲು ತಂದ್ರೆ ಅವನು 30-32 ಹೇಳ್ತಾನೆ. ಇಲ್ಲಿ ಮನೆಯ ಕರೀತಾವೆ, ಹಾಲು ಮೊಸರು ಆಗುತ್ತೆ, ನಾವು ಊಟ ಮಾಡ್ಬೋದು, ಮಕ್ಕಳು ಊಟ ಮಾಡ್ತಾರೆ, ಗೊಬ್ಬರ ಆಗುತ್ತೆ ಹೊಲಕ್ಕೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಈ ಮೇಕೆ ಕುರಿ ಮೇಕೆ ಒಳ್ಳೆ ಲಾಭದಾಯಕ, ನಾವೊಂದು ತಾಂಬಿಟ್ಟು ಒಂದು 4-5 ತಿಂಗಳು ಕಾಪಾಡ್ಬಿಟ್ರೆ ಲಾಭ ಜಾಸ್ತಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ರೈತರು. ಹೌದು ಸರ್ ಬರುತ್ತೆ, ಒಂದು 4-6 ತಿಂಗಳು ಮೇಯಿಸಬಹುದು, ಅದು ಮೇಯಿಸರ್ತಾಗಿರುತ್ತೆ ಸರ್. ಸುಮ್ನೆ ಕಟ್ಟಿ ಹಾಕಿ ಈಗ ಎಲ್ಲೇ ಹೋದ್ರೆ ಅದು ಹೆಂಗ್ ಮೇಯ್ತಾವೆ, ಸ್ವಲ್ಪ ಬಿಟ್ಟು ಮೇಯಿಸ್ಬೇಕು, ಆಮೇಲೆ ಮನೆ ಹತ್ರ ತಂದು ಮೇಯಿಸಿ ಏನಾದ್ರೂ ಮೆಕ್ಕೆಜೋಳ ಇದು ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೆ ಅವು ಬೇಗ ಬರ್ತವೆ ಸರ್. ನಾವು ಮಾರಿದ್ರೆ ಈಗ 5,000-6,000 ರೂಪಾಯಿ ಒಂದು ಮರಿತ ಅಂದ್ರೆ ಒಂದು 3-4 ತಿಂಗಳು ಮೇಯಿಸಿರಿ ಒಂದು 13,000-14,000 ರೂಪಾಯಿಗಂತೂ ಹೋಗುತ್ತೆ ಸರ್. ಹೌದು, ಈ ಕುರಿ ಮೇಕೆ ಸಾಕಾಣಿಕೆ ಇಷ್ಟು ಲಾಭ ಇರಬೇಕಾದ್ರೆ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಒಂದು 15-20-30 ಈ ತರ ದೊಡ್ಡ ಪ್ರಮಾಣದಲ್ಲಿ ಸಾಕಬಾರ್ದು? ದೊಡ್ಡ ಪ್ರಮಾಣದಲ್ಲೂ ಸಾಕ್ಬೋದು ಸರ್. ನಮ್ಮ ಜಮೀನ್ ಬೇರೆ ಇದೆಯಲ್ಲ, ಈಗ ಅಡಿಕೆ ನೋಡ್ಕೋಬೇಕು, ತರಕಾರಿ ಇದನ್ನ ಎಲ್ಲ ನೋಡ್ಕೋಬೇಕಾಗುತ್ತೆ. ಈಗ 30-40 ಕುರಿ ಸಾಕಿದ್ರೆ ಏನಾಗುತ್ತೆ ಅಂದ್ರೆ ಜಮೀನ್ ಕಡೆ ಕಡಿಮೆ ಆಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಅವು ಬರೀ ಅವನ್ನೇ ನೋಡ್ಕೋಬೇಕಾಗತ್ತೆ. ಅದರಿಂದ ಒಂದು 4-5 ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತೀವಿ. ಮನೆ ಜನಸಂಖ್ಯೆ ಇದ್ರೆ ಮಾಡ್ಕೋಬಹುದು, ಅದರಲ್ಲೂ ಲಾಭದಾಯಕ ಐತೆ. ಕುರಿ ಮೇಕೆ ಕಟ್ಕೊಂಡು ಮೇಸರ್ ಇದ್ರೆ ಮನೆಯಾಗ 5-6 ಜನ ಇದ್ರೆ ಮಾಡ್ಕೋಬಹುದು ಸರ್. ಶ್ರೀನಿವಾಸ ಅವ್ರೆ, ನೀವು ಈ ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಚೆನ್ನಾಗಿ ಮಾಡ್ತೀರ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಸರ್? ಅದು ಮನಸ್ಸಲ್ಲಿ ಬರ್ಬೇಕು, ಮನವರಿಕೆ ಆಗ್ಬೇಕು ಅವ್ರಿಗೆ. ನಾವು ಈ ತರ ಶ್ರದ್ಧೆ ಇದ್ದ ಮಾಡ್ಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಅದರಲ್ಲಿ ಕಳೆ ಬಿಟ್ಕೋಬಾರ್ದು, ನೀರು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಶ್ರದ್ಧೆ ಇದ್ದ ಮಾಡಿದ್ರೆ ಎಲ್ಲ ಯಾವುದೇ ಒಂದು ಕೆಲಸ ಆಗಲಿ ಸರ್ ಶ್ರದ್ಧೆ ಇದ್ದ ಮಾಡ್ಬೇಕು. ಸುಮ್ಮನೆ ನಾವು ಗಿಡ ಇಟ್ಟು ಮರ ಇಟ್ಟು ಹೋಗ್ತವಳ್ ನೀರು ಡ್ರಿಪ್ ಮಾಡಿಸಿದೀನಿ ಅಂತ ಹೇಳ್ಬಿಟ್ಟು ನಾವು ಎಲ್ಲೇ ಹೋಗ್ಬಿಟ್ರೆ ಅವು ಹೆಂಗೆ ಬೆಳೀತವೆ ಆಗೋದಿಲ್ಲ ಸರ್. ಮುಂದೆ ಇನ್ನು ಏನೇನು ಮಾಡ್ಬೇಕಂತ ಆಸಕ್ತಿ ಐತೆ ಶ್ರೀನಿವಾಸ ಅವ್ರ? ಅವ್ರ ಮುಂದೆ ಅದೇ ಈಗ ಅಡಿಕೆ ಹಿಡಿದಾವೆ, ತರಕಾರಿ ಬೆಳೆಯೋದು, ಅಡಿಕೆದು ಸ್ವಲ್ಪ ರಾಗಿ ಎಲ್ಲ ಈ ತರ ಮಾಡ್ಕೋಬೋದು ಸರ್. ದಾಳಿಂಬ್ರೆನೂ ಇಡ್ಬೋದು, ಅದರಲ್ಲಿ ಲಾಭ ಇದೆ. ಆದ್ರೆ ಜಮೀನು ಸ್ವಲ್ಪ ಕಡಿಮೆ ಇರೋದ್ರಿದ್ದಲೇ ಅಡಿಕೆ ಇಟ್ಟಿದ್ದಲ್ಲಿ ಅದನ್ನ ಅಡಿಕೆ ಹಿಡ್ದಲ್ಲಿ ನಾವು ಲಾಭದಾಯಕ ಮಾಡ್ಕೋಬೋದು ಸರ್. ತರಕಾರಿ ಅಡಿಕೆ ಸ್ವಲ್ಪ ರಾಗಿ ಮನೆಗೆ ಏನು ಬೆಳ್ಕೊಂತೀವ, ಈಗ ರಾಗಿ ಹಾಕ್ತೀವಿ ಅದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಬಳಸಲ್ಲ, ಕೊಟ್ಟಿಗೆ ಗೊಬ್ಬರನ ಹಾಕಿರ್ತೀವಿ. ಮತ್ತೆ ಬಯೋಡೆಸ್ಟಿಕ್ನಲ್ಲಿ ಇದಿರುತ್ತಲ್ಲ ಔಷಧಿ, ಅದನ್ನೇ ನೀರು ಗುಂಟಿ ಅದನ್ನೇ ಬಿಟ್ಬಿಡ್ತೀವಿ, ಎಲ್ಲ ಮಡಿ ಮಡಿಗೂ ಅದೇ ಹೋಗುತ್ತೆ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟೆ? ಹ್ಞೂ ಸರ್, ಸಂತೋಷ ಆಯ್ತು ಸರ್. ಎಂದು ನಾವು ನಮ್ಮ ತಂದೆ ರೀತಿಗಿ ಎಷ್ಟು ಕೆಲಸ ಮಾಡಿದೀವಿ, ಜಮೀನಲ್ಲಿ ಎಷ್ಟು ಇದ್ದೀವಿ, ಎಂದು ಇದರಲ್ಲಿ ಲಾಸ್ ಆಯಿತು, ಹಾಗಾಯ್ತು, ಹೀಗಾಯ್ತು ಅಂತ ಹೇಳಿಲ್ಲ ಸರ್. PM ಕಿಸಾನ್ ಅದು ಬರುತ್ತೆ ಸರ್, ಗೌರ್ಮೆಂಟ್ ಇದ್ದಲೂ ಬರುತ್ತೆ ಸರ್, ಬರುತ್ತೆ. ಶ್ರೀನಿವಾಸ ಅವ್ರ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಅದೇ ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ ಸರ್. ನಿಮ್ ಫೋನ್ ನಂಬರ್ ಹೇಳ್ರಿ. 8105-32-2315. ಕೇಳಿದ್ರೆ ಶ್ರೀನಿವಾಸ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8105-32-2315. ಬಹಳ ಸಂತೋಷ ಶ್ರೀನಿವಾಸ ಅವರೇ, ಇದುವರೆಗೂ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ ಪುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ, ಮರೀದ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆಯನ್ನು ನೋಡೋಣ. ನೆಲಗಡಲೆ ಅಥವಾ ಶೇಂಗಾ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,211 ರೂಪಾಯಿಗಳಿಂದ ಗರಿಷ್ಠ 7,739 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಭತ್ತ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿಗಳು. ಇನ್ನು ಹೊನ್ನಾಳಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಬೀಟ್ರೂಟ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು. ಬದನೆಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,200 ಗರಿಷ್ಠ 1,300 ರೂಪಾಯಿಗಳು. ಸೌತೆಕಾಯಿ 1,200-1,300. ಹಸಿಮೆಣಸಿನಕಾಯಿ 3,300-3,800. ಶುಂಠಿ ಕನಿಷ್ಠ ಮತ್ತು ಗರಿಷ್ಠ 1,500. ಮೆಕ್ಕೆಜೋಳ ಕನಿಷ್ಠ 2,400 ಗರಿಷ್ಠ 2,500 ರೂಪಾಯಿಗಳು.

ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಚಿತ್ರದುರ್ಗ. ನಮ್ಮ ಮಲಬಾರ್ ನಮ್ಮ ನಂಬಿಕೆ. ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ತಾಪಮಾನವು ಚಿಕ್ಕಮಗಳೂರಿನಲ್ಲಿ 14-17 ಡಿಗ್ರಿ ಸೆಂಟಿಗ್ರೇಡ್ ವ್ಯಾಪ್ತಿಯಲ್ಲಿದೆ. ದಕ್ಷಿಣ ಒಳನಾಡಿನ ಆಗುಂಬೆ, ಚಾಮರಾಜನಗರ, ಬೆಂಗಳೂರು, ಹಾಸನ, ಮಂಡ್ಯ, ಮಡಿಕೇರಿ, ಶಿವಮೊಗ್ಗ ಮತ್ತು ಚಿತ್ರದುರ್ಗದಲ್ಲಿ 18-21 ಡಿಗ್ರಿ ವ್ಯಾಪ್ತಿಯಲ್ಲಿದೆ.